ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭದ್ರಂ ಪಶ್ಯೇಮಾಕ್ಷದಿವ್ಯಚತ್ರೈರವ್ಯೈ ಸೃಷ್ಟವಾಪುಂ ಸ್ವಸ್ಥನೋಭಿಃ ಯಶೇಮದೇವೈಯದಾಯು ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಃ ಸಾಕ್ಷೋ ಹರಿಷ್ಠದೇವಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ. ಸೋಯಮಾತ್ಮಾಧ್ಯಕ್ಷರಂ ಸೋಯಮಾತ್ಮಾಧ್ಯಕ್ಷರಂ ಓಂಕಾರ ಭೂತಿ ಮಾತ್ರಂ ಪಾದಾ ಓಂಕಾರ ಎಂಟನೇ ಶ್ಲೋಕ ಮುಂದುಕ ಸಾರಿ ಮಾಂಡುಕ್ಯ ಎಂಟನೇ ಶ್ಲೋಕ ಸೂಯಮಾತ್ಮಾಧ್ಯಕ್ಷರಂ ಸೋಯಮಾತ್ಮಾಧ್ಯಕ್ಷರಂ ಓಂಕಾರೋಹಿ ಮಾತ್ರಂ ಪಾದಾ ಓಂಕಾರೋಹಿ ಮಾತ್ರಂ ಪಾದಾ ಮಾತ್ರಶ್ಚ ಪಾದಾ ಮಾತ್ರ ಮಾತ್ರಶ್ಚ ಪಾದಾ ಅಕಾರ ಉಕಾರೋ ಮಕಾರ ಇತಿ ಅಕಾರ ಉಕಾರೋ ಮಕಾರ ಇತಿ. ವಿಶ್ವ ತೇಜಸ ಆದ್ಯ ಈ ಮೂವರ ವಿಚಾರಗಳನ್ನು ಮೂರು ಕ್ಷೇತ್ರಗಳಲ್ಲಿ ಜಾಗೃತ ಕ್ಷೇತ್ರ ಸ್ವಪ್ನ ಕ್ಷೇತ್ರ ಗಾಢ ನಿದ್ರಾ ಕ್ಷೇತ್ರ ಮೂರು ಕ್ಷೇತ್ರಗಳಲ್ಲಿ ಈ ಮೂವರಿಗೆ ಮೂರು ಅನುಭವಗಳು. ಬಹಿಷ್ಪ್ರಜ್ಞ ಸ್ಥೂಲ ಬುಕ್ ಅಂತಃಪ್ರಜ್ಞ ಪ್ರವ್ಯಕ್ತ ಬುಕ್ ಇವಳು ಪ್ರಾಜ್ಞ ಗಾಢನೆ ಅವಿದ್ಯಾ ಬೀಜ ಅವಿದ್ಯಾ ಬೀಜ ನಿದ್ರಷ್ಟೆ. ಇನ್ನು ಪ್ರಾರಂಭದಲ್ಲಿ ಆತ್ಮ ಚತುಷ್ಪ ಮೊಟ್ಟ ಮೊದಲಿಗೆ ಪ್ರಾರಂಭ. ಹಸುವಿನ ಪಾದಗಳಂತೆ ಅಲ್ಲ, ಪಾದಗಳಂತೆ ಪಾದ ಕಾರ್ಷಾಪಣವಂತ ರೂಪಾಯಿಯ ನಾಲ್ಕು ಭಾಗಗಳು ನಾಲ್ಕಾಣೆ ಹಾಗೆ ಬೇಕಾದ ನೀವು ಅರ್ಥ ಮಾಡಬಹುದು. ಇವು ನಾಲ್ಕು ಬೇರೆ ಬೇರೆ ಪಾದಗಳು ಅಂತ ಅರ್ಥ ಅಲ್ಲ ಅಂತ ಏನ್ ಹೇಳಿದ್ರು. ಅದರಲ್ಲಿ ಮೂರು ಪಾದಗಳನ್ನು ಅವರು ಹೇಳಿದ್ದು ಅಕಾರ ಉಕಾರ. ಇಲ್ಲಿಯೂ ವಿಶ್ವ ತೇಜಸ ಪ್ರಾಜ್ಞ ಅಂತ ಹೇಳಿದ್ದಾರೆ. ಇವರಿಗೆ ಅವರಿಗೆ ಏನು ಕನೆಕ್ಷನ್? ಯಾರಿಗೆ ಅಕಾರಕ್ಕೆ ವಿಶ್ವನಿಗೆ ಏನು ಕನೆಕ್ಷನ್? ಉಕಾರಕ್ಕೂ ತೇಜಸ್ಸಿಗೂ ಏನು ಕನೆಕ್ಷನ್? ಮಕಾರಕ್ಕೂ ಪ್ರಾಜ್ಞನಿಗೆ ಏನು ಕನೆಕ್ಷನ್? ಇನ್ನು ಮುಂದೆ ಎರಡು ಮೂರು ಶಬ್ದಗಳಿಗೆ ಆ ವಿಷಯಕ್ಕೆ ಹೋಗ್ತಾರೆ. ಆಗಮ ಏನ್ ಮಾಡ್ತದೆ? ಮತ್ತು ಆಗಮವನ್ನು ತಗೊಂಡಿದ್ದಾರೆ. ಆಗಮದ ಮೇಲೆ ಮಾಂಡವಿಕ್ಯ ವ್ಯಾಖ್ಯಾನ, ಅದರ ಮೇಲೆ ಭಾಷ್ಯ. ಅಲ್ಲಿಗೆ ಹನ್ನೆರಡು ಶ್ಲೋಕ ಹೋದ ನಂತರ ಮುಂದೆ ಅವರು ಮುಂದಿನ ವಿಷಯ ಪ್ರಾರಂಭ ಆಗ್ತದೆ. ಅದ್ವೈತ ಪ್ರಕರಣ, ಆಳಾದ ಶಾಂತಿ, ಪ್ಯೂರ್ಲಿ ಕಾರ್ಯಕಾನೇ ಇತ್ತು. ಅಲ್ಲಿ ಮತ್ತೆ ಮಾಂಡವಿಕ ಪ್ರವೇಶ ಆಗುತ್ತೆ, ಮಾಂಡುಕ್ಯ ಅಲ್ಲಿ ಪ್ರವೇಶ ಆಗುತ್ತೆ. ಈ ಮಾಂಡುಕ್ಯ ಮಂಡುಕ ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ, ಅವರು ಈ ಪೇಜ್ ನಂಬರು ಶ್ಲೋಕ ಎಲ್ಲ ಹಾಕ್ಬೇಕಾದ್ರೆ ಮ ಬರ್ತಾರೆ ಅಲ್ಲಿ ನೋಡಿ. 75ನೇ ಪುಟ ಒಂದ್ ಕಡೆ 75 ಇನ್ನೊಂದ್ ಕಡೆ ಏನ್ ಬರ್ತಾರೆ ಹೇಳಿ. ನಾನ್ ಮತ್ತೆ ಕನ್ಫ್ಯೂಷನ್ ಅಂತ ತೆಗೆದು ನೋಡಿದೆ ಮಾಂಡುಕ್ಯ ಹೀಗಾಗಿ ನನಗೆ ಹೇಳುವಂತ ಒಂದ್ಸಲ ಮಂಡುಕ ಅಂತೀನಿ ಒಂದ್ಸಲ ಮಾಡಕ ಎಲ್ಲರೂ ಒಂದೇ ರೀತಿ ಸೇರಿದೆ. ಅಲ್ಲಿ ಈ ಮಾತನ್ನ ಹೇಳ್ತಾರೆ ವಿಶ್ವ ತೈಜಸ ಪ್ರಾಜ್ಞೆಯನ್ನು ಹೊರತುಪಡಿಸಿ ಆತ್ಮ ಯಾವುದು ಚತುಷ್ಪಾದ ಅಂತ ಹೇಳಿದ್ದು ಆ ಚತುಷ್ಪಾದ ನಾಲ್ಕನೆಯ ಪಾದದಂತೆ ಪಾದವಾಗಿರುವಂತಹ ಆತ್ಮ ಅದು ಏನು ಅಧ್ಯಕ್ಷರಂ ಅಧ್ಯಕ್ಷರ ಮೊಟ್ಟ ಮೊದಲನೆಯ ಬೀಜ ಬೀಜಾನು ಸರಿಯಲ್ಲ ಅದು ಮೂಲ ಅಧ್ಯಕ್ಷರಂ ಅದು ಮೂಲ ಆ ಮೂಲವನ್ನು ಅಭಿಧೇಯ ಅಂತ ಹೇಳಿದ್ರೆ ಆ ಮೂಲವನ್ನು ಅಭಿಧೇಯ ಅಂತ ತಗೊಂಡ್ರೆ ಅದರ ಹೆಸರು ಏನು ಅಭಿದಾನ ಅದರ ಹೆಸರು ಏನು ಓ ವಿಧೇಯ ಅಭಿದಾನ ಯಾವುದು ವಿಷಯವೋ ಅದು ಅಭಿಧೇಯ ಯಾವ ಶಬ್ದಗಳಿಂದ ಆ ವಿಷಯವನ್ನು ತಿಳಿಸ್ತೇವೆ ಅದು ಅಭಿದಾನ ಕ್ಲೀನ್ ಅಂತ ಅನ್ಕೊಂಡ್ರೆ ಈಗ ಮುಂದಿಸ್ಕೊಂಡ ಅಭಿಧೇಯ ಅಭಿದಾನ ಅಭಿಧೇಯ ಅಭಿದಾನ ಬರ್ತಾನೇ ಇರ್ತದೆ ನಿಮಗೆ ಪ್ರಾರಂಭದಲ್ಲೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ವಿಷಯವನ್ನ ಅಭಿಧೇಯ ವಿಷಯವನ್ನ ವ್ಯಕ್ತಪಡಿಸುವಂತಹ ಹೆಸರು ಏನಿದೆಯೋ ಅದು ಅಭಿದಾನ ಈ ಮಗು ಅಭಿಧೇಯ ಈ ಮಗುವಿನ ಹೆಸರೇನು ಅಭಿಧಾನ ಈ ತರಕಾರಿ ಅಭಿಧೇಯ ಈ ತರಕಾರಿ ಹೆಸರೇನು ಅಭಿಧಾನ ಈ ಫರ್ನಿಚರ್ ಅಭಿಧೇಯ ಅದರ ಹೆಸರೇನು ಅಭಿಧಾನ ಈ ಬಟ್ಟೆ ಅಭಿಧೇಯ ಅದರ ಹೆಸರು ಅಂಗವಸ್ತ್ರ ಅದು ಅಭಿಧಾನ ಇನ್ಫ್ಯಾಕ್ಟ್ ನೀವು ಅಷ್ಟೇ ಹೆಣಸು ಕಂಡು ಬಿಲ್ಲೋ ಶಬ್ದ ಚೆನ್ನಾಗಿರೋದಿಲ್ಲ ಅಂಗವಸ್ತ್ರ ಅಂದ್ರೆ ಕಷ್ಟ ಕ್ಲೀನ್ ಅಂಗವಸ್ತ್ರ ಸೌಖ್ಯ ಶಬ್ದ ನಾಡು ನೋಡ್ತೀವಿ ಒಳಗೆ ಈ ಎರಡು ಶಬ್ದಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಲ್ಲಿ ನೋಡಿ ಈಗ ಅಯಂ ಆತ್ಮ ಇದು ಸಬ್ಜೆಕ್ಟ್ ಮ್ಯಾಟರ್ ಅಭಿಧೇಯ ಇದನ್ನು ಯಾವ ಶಬ್ದದಿಂದ ನಾವು ತಿಳಿಸಿ ಹೇಳಬೇಕು ಅಭಿಧಾನ ಓ ಇದನ್ನು ನೀವು ಒಪ್ಪಿಕೊಂಡ್ರಿ ಅಂತಂದ್ರೆ ದಿಸ್ ಓ ಹ್ಯಾಸ್ ತ್ರೀ ಮಾರ್ಕ್ಸ್ ನೀವು ಅದನ್ನೇ ಒಪ್ಕೊಂಡಿಲ್ಲಾಂದ್ರೆ ಬಾರಿ ಕಷ್ಟ ಆಗುತ್ತೆ. ಆತ್ಮನಿಗೆ ಮಾತ್ರ ಇಲ್ಲ ಆತ್ಮನನ್ನ ಯಾವ ಶಬ್ದದಿಂದ ನಾವು ತಿಳಿಪಡಿಸುತ್ತೇವೆಯೋ ಆ ಶಬ್ದ ಮೊದಲು ಅದು ಓಂ ಅದು ಪ್ರಣವ ಆ ಓಂಕಾರಕ್ಕೆ ಮೂರು ಮಾತ್ರ ಮಾತ್ರ ಅಂದ್ರೆ ಏನು ಮಾತ್ರ ಅಂದ್ರೆ ಏನು ಶುಭ ಒಂದು ಅಕ್ಷರವನ್ನು ಉಚ್ಚರಿಸಲಿಕ್ಕಾಗಿ ಎಷ್ಟು ಯೂನಿಟ್ ಆಫ್ ಸಮಯ ಬೇಕೋ ಅದಕ್ಕೆ ಮಾತ್ರ ಅಂತ ಕರೀತಾರೆ. ಒಂದು ಅಕ್ಷರ ಉಚ್ಚಾರ ಟೀಕ ಚಲೈಗ ಕನ್ನಡದಲ್ಲಿ ವ್ಯಂಜನವೇ ಆಗಲಿ ಸ್ವರವೇ ಆಗಲಿ ನಮ್ದ್ರೊಳಗೆ ಅರ್ಧ ಕ ಅಂತಿಲ್ಲ ಸಂಸ್ಕೃತದೊಳಗೆ ಹೌದಾ ಕನ್ನಡದಲ್ಲಿ ಹಂಗಿಲ್ಲ ಕಂಪ್ಲೀಟ್ ಆಮೇಲೆ ಸ್ವರಗಳು ಕೂಡ ಅಂದ್ರೆ ಅ ಆ ಇ ಹೌದಾ ಈಗ ಒಂದು ಅಕ್ಷರವನ್ನು ಉಚ್ಚರಿಸೋದಕ್ಕೆ ಸಂಸ್ಕೃತ ಹಂಗೆ ಹೇಳುವುದಿಲ್ಲ, ಒಂದು ಸ್ವರವನ್ನು ಉಚ್ಚರಿಸಲಿಕ್ಕೆ ಅಂತ ಹೇಳ್ತೀವಿ. ಸ್ವರ ವ್ಯಂಜನ ಅಲ್ಲ. ಕನ್ನಡದಲ್ಲಿ ಹಾಗಲ್ಲ, ಒಂದು ಅಕ್ಷರ ಎಷ್ಟು ಸಮಯ ಬೇಕು? ಈಗ ಕ ಎಷ್ಟು ಸಮಯ ಬೇಕು? ಅದಕ್ಕೆ ಒಂದು ಮಾತ್ರ ಕ ಒಂದು ಮಾತ್ರ ವ ಒಂದು ಅ ಒಂದು ಸಮಯ ಒಂದು ಅಕ್ಷರದ ಉಚ್ಚಾರಣೆಗೆ ಅವಶ್ಯಕತೆ ಇದ್ದಂತಹ ಸಮಯ ಅದು ಒಂದು ಮಾತು. ತಬಲಾದವರು ಹಾಗಿಲ್ಲ, ತಬಲಾದವರು ಹೇಗಿದೆ ಅಂತಂದ್ರೆ ಒಂದು ಧ್ವನಿಯನ್ನು ನಾವು ಉಂಟು ಮಾಡಲಿಕ್ಕೆ ಮಾತ್ರ ಅಂತ ಕರಿತೀವಿ. ಸೊ ಹೇಗೆ ಧಿ ಒಂದು ಮಾತ್ರ. ಸೊ ಆಲ್ಮೋಸ್ಟ್ ಸೇಮ್ ಆಗ್ತದೆ ಅದು ಏನು ಕೂಡ. ಇವತ್ತು ಬೆಳಿಗ್ಗೆ ಅಂದ್ಕೊಂಡೆ ಅದನ್ನು ಬಿಟ್ಬಿಡೋಣ ಅಂತ ಇದನ್ನು ಹೇಳೋಣ ಅಂತ. ಏನದು ಒಂದು ಅಕ್ಷರದ ಉಚ್ಚಾರಕ್ಕೆ ಎಷ್ಟು ಸಮಯ ಬೇಕು ಅದಕ್ಕೆ ಒಂದು ಮಾತ್ರ. ಈಗ ಈ ಮೂರು ಮಾತ್ರಗಳು ಅಡಗಿವೆ ಎದರೊಳಗೆ ಓ. ಅದರ ಈ ಶ್ಲೋಕದಲ್ಲಿ ಹೇಳ್ತಾರೆ ಅಧ್ಯಕ್ಷನ ಓಂಕಾರ ಅಧಿಮಾತ್ರ, ಅದು ಮೂಲ ಒಂದೊಂದು ಮಾತ್ರ. ಪಾದ ಇದು ಉಚ್ಚತೆ ಮುಂಚೆ ಏನು ಹೇಳಿದ್ರು ಅವನ ಚತುಷ್ಪ ನಾಲ್ಕು ಪಾದಗಳಂತೆ ಅಂತ ಮುಂಚೆ ಹೇಳಿದ್ವಿ. ಪಾದ ಅದು ಮುಂಚೆ ಹೇಳಿದ್ವಿ. ಯಾವುದನ್ನ ಮಾತ್ರ ಅಂತ ಹೇಳ್ತಾ ಇದೆಯೋ ಅದೇ ಮುಂಚೆ ಪಾದ ಅಂತ ಹೇಳಿದ್ವಿ. ಮಾತ್ರ ಮಾತ್ರಾಶ್ಚ ಪಾದ ಅದನ್ನೇ ಪಾದ ಅಂತ ಹೇಳ್ತಾ ಇದ್ದೇವೆ. ಹೇಳಿ ಮುಂಚೆ ಪಾದ ಅಂತ ಹೇಳಿದ್ವಿ ಅದನ್ನ ಈಗ ನಾವು ಮಾತ್ರ ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ಮೂರು ಅಕ್ಷರಗಳಿಂದ ಮಾತ್ರಗಳಿಂದ ಏನಂತ ಅಕಾರ ಉಕಾರ ಮಕಾರ ಅದನ್ನೇ ನಾನು ಅಕಾರ ಅದೇ ಕೆಲಸಬೇಡ್ರಿ ಎಲ್ಲ ಒಂದೇ ಹಣ ವಿಶ್ವ ಅಂದ್ರು ಅವನೇ ವಿಶ್ವ ಅಂದ್ರು ಅವನೇ ಪ್ರಥಮ ಪಾದ ಅಕಾರ ಅಂದ್ರು ಅವನೇ ಪ್ರಥಮ ಮಾತ್ರ ಅಂದ್ರು ಅವನೇ ಪರಿಷತ್ ಹೇಳುತ್ತದ. ಅದು ಎಷ್ಟು ವಿವರವಾಗಿ ಹೇಳ್ತದ ಅಷ್ಟು ವಿವರವಾಗಿ ನಮ್ಮಲ್ಲಿರುವಂತ ಕತ್ತಲೆ ಸರಿತದೆ ಅದಕ್ಕಷ್ಟು ವಿವರಿಸ್ತದ. ನೀವೆಲ್ಲ 21ನೇ ಶತಮಾನದವರು ಎಕ್ಸ್ಪರ್ಟ್ ಇದ್ದೀರಿ, ಹಿಂಗೆ ಹೇಳುವಾಗ ಕತ್ತಲೆ ಹೋಗ್ಬಿಡ್ತದೆ. ಆದರೂ ಕಾಶನ್ ಕೊಡ್ತೀವಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎಲ್ಲ ಒಂದೇ ಭಾಷ್ಯ ಅವಿಧೇಯ ಪ್ರಾಧಾನ್ಯೇನ ಓಂಕಾರ ಚತುಷ್ಪಾದ ಆತ್ಮ ಇತಿ ವ್ಯಾಖ್ಯಾತಃ ಯಃ ಸಹ ಅಯಂ ಆತ್ಮ ಅಧ್ಯಕ್ಷರಂ ಅಕ್ಷರಂ ಅಧಿಕೃತ್ಯ ವರ್ಣ್ಯಮಾನ ಅಧ್ಯಕ್ಷರ ಅಭಿಧೇಯ ಪ್ರಾಧಾನ್ಯೇನ ವಿಷಯ ಸಬ್ಜೆಕ್ಟ್ ಮ್ಯಾಟರ್ ವಸ್ತು ಪದಾರ್ಥ ಆಕಾರ ಉಪಾಧಿ ಎಲ್ಲ ಒಂದ ತಲೆ ಕಟ್ಟಿಸ್ಕೋಬೇಡಿ. ಯಾವುದು ಒಂದು ಶಬ್ದ ಮಾಡ್ತಾರೋ ಸಾಕು, ಅದನ್ನ ಪ್ರಾಧಾನ್ಯ ಅಂತ ಇಟ್ಕೊಂಡ್ರೆ ಈಗ ಇಲ್ಲಿ ಅನೇಕ ವಸ್ತುಗಳಿವೆ, ಕಿಟಕಿದೆ, ಬಾಗಿಲಿದೆ, ಚೇರ್ ಇದೆ, ಮಂಟಪ ಇದೆ, ಏನು ಎಷ್ಟೆಷ್ಟು ಎಷ್ಟೆಷ್ಟು ಪದಾರ್ಥಗಳಿವೆ. ಇದರೊಳಗೆ ಕೆಟಾಗರಿಕಲಿ ಎರಡು ಮೂರು ನಾಲ್ಕು ಫರ್ನಿಚರ್ಸ್ ಅನ್ನುವಂಥ ಹೌದಾ? ಡೋರ್ಸ್ ವಿಂಡೋಸ್ ಫಿಕ್ಸ್ಚರ್ಸ್ ಅಂತ ಒಂದು ಸಿವಿಲ್ ವರ್ಕ್ ಈ ಸಿಮೆಂಟ್ ಇತ್ಯಾದಿ ಅದೇ ಈ ಕೆಟಗರಿ ಮಾಡಿದ ಮೇಲೆ ಈ ಕೆಟಗರಿ ಒಳಗೆ ಒಂದೊಂದನ್ನ ಅಭಿಧೇಯ ಅಂತ ತಗೊಂಡು ಅದರೊಳಗೆ ಯಾವುದೋ ಒಂದು ವಸ್ತುವನ್ನ ನಾವು ಅಭಿಧೇಯ ಅಂತ ತಗೊಳ್ತಾರೆ ಅದರ ಹೆಸರು ಏನು ಅರ್ಥ ಆಗಿಲ್ಲ ನಿಮ್ಗೆ? ಅಭಿಧೇಯ ಪ್ರಾಧಾನ್ಯನ ಏನು ವಿಷಯಗಳಿವೆಯೋ ಏನು ವಸ್ತುಗಳಿವೆಯೋ ಅದನ್ನು ಒಂದು ಗುಂಪನ್ನ ಬೇರ್ಪಡಿಸಿ ಆ ಗುಂಪಿನಲ್ಲಿ ಎಷ್ಟು ವಸ್ತುಗಳಿವೆಯೋ ಆ ವಸ್ತುಗಳಲ್ಲಿಯ ಒಂದು ವಸ್ತುವನ್ನು ನಾವು ಪ್ರಾಧಾನ್ಯ ಅಂತ ಇಟ್ಕೊಂಡ್ರೆ ಅದಕ್ಕೆ ನಾವು ಹೆಸರನ್ನು ಕೊಡಬೇಕು. ಅವನಿಗೆ ಒಂದು ಹೆಸರು ಕೊಡು, ಏನಪ್ಪ ಹೆಸರು ಕೊಡ್ರಿ? ನೀವು ಏನೇ ಕೊಡ್ತೀರಿ? ಅಭಿಧೇಯ ಪ್ರಾಧಾನ್ಯನ ಈ ಆತ್ಮನಿಗೆ ಒಂದು ಹೆಸರು ಕೊಡೋಣ. ಏನ್ ಕೊಡ್ತೀರಿ? ಓಂಕಾರ. ಆತ್ಮ ಅಭಿಧೇಯ ಅಭಿಧಾನ. ಈ ಓಂಕಾರಕ್ಕೆ ಚತುಷ್ಪ ಮೊದಲೇ ಕೇಳಿದ್ದೇವೆ ನಾವು ಇದನ್ನ. ಇದು ವ್ಯಾಖ್ಯಾತ ಮೊದಲೇ ಯಾವುದು ಈ ಪ್ರಕಾರವಾಗಿ ವ್ಯಾಖ್ಯಾನ ಮಾಡಲಾಗಿದೆಯೋ ಏನನ್ನು ವ್ಯಾಖ್ಯಾನ ಮಾಡಲಾಗಿದೆ? ಆತ್ಮ ಚತುಷ್ಪ. ಅದೇ ಆತ್ಮ ಸಹ ಅಯಂ ಆತ್ಮ ಅದನ್ನ ಅಧ್ಯಕ್ಷರಂ ಅದನ್ನ ಮೂಲ ಅಂತ ಇಟ್ಕೊಂಡು ಏನೇನಾಗಿದ್ದೀರ? ಆತ್ಮ, ಆತ್ಮನ ಹೆಸರು ಓಂಕಾರ, ಓಂಕಾರವನ ಮೂಲ ಅಂತ ಬರೇ ಆತ್ಮನನ್ನ ಮೂಲವಾಗಿಟ್ಕೋಬೇಕು ಅಂತ ಮಾತ್ರನೇ ಇಲ್ಲ. ಅಲ್ಲಿ ಆತ್ಮನಿಗೆ ಮಾತ್ರ ಓಂಕಾರಕ್ಕೆ ಮಾತ್ರ ಇದೆ. ಆತ್ಮನಲ್ಲಿ ಮಾತ್ರ ಇಲ್ಲ. ಇನ್ಫ್ಯಾಕ್ಟ್ ಉಪನಿಷತ್ ಹೇಳ್ತದೆ ಅಮಾತ್ರ ಅಂತ ಹೇಳ್ತದ ಮುಂದೆ ಅದನ್ನ ಬರ್ಕೋತೀಯ. ಮುಂದೆ ಇರ್ತದ ಹೇಳುವ ಬರ್ಕೊ ನೋಡ. ಓಂಕಾರ ಓಂಕಾರಕ್ಕೆ ಮಾತ್ರ ಗಳಿವೆಯೇ ವಿನಃ ಆತ್ಮನಿಗೆ ಮಾತ್ರ ಇದೆ. ಹೆಸರು ಇಲ್ಲ, ಆದ್ರೆ ಅಭಿಧೇಯ ಪ್ರಾಧಾನ್ಯವನ್ನು ಇಟ್ಕೊಂಡಾಗ ನಾವು ಅದೇ ಮಾಡ್ತೀವಿ, ಅವರಿಗೆ ಹೆಸರನ್ನು ಕೊಡ್ತೀವಿ. ಏನ್ ಹೆಸರು ಕೊಟ್ಟಿವಿ? ಅದು ಏನೇನೋ ಕೊಡ್ಲಿ ಬರೋದಿಲ್ಲ. ಅಮಿತಾಭ್, ಅಮಿತಾಭ್ ಮೂರಕ್ಷರ ಯಾವುದೇ ಹೆಸರು ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಏನ್ ಹೆಸರು ಕೊಡ್ತೀರಿ? ಶುದ್ಧ ಮೀನಿಂಗ್ ಫುಲ್. ಭಾರತ ದೇಶದ ಯಾವುದೇ ಹೆಸರು ತಗೊಳ್ಳಿ, ಆಲ್ವೇಸ್ ಮೀನಿಂಗ್ ಫುಲ್. ಆ ಮಗು ಹೆಸರು ಜ್ಞಾನವಿ. ತಲೆ ಕೆಲಸಬಿಡಿ. ಈ ಜಾಹ್ನವಿ ಅಂತ ನಮ್ಮದನ್ನು ಒಂದು ಎರಡು ದಿವಸ ಹೇಳಿದ್ರೆ ಅಲ್ಲ ಜಾಹ್ನವಿ ಅಲ್ಲ ಅಂತ ಒಂದು ದಿವಸ ಹೇಳಿಬಿಡ್ತದ. ಹ್ಯಾಪಿ ಬರ್ತೀವಿ ದಿವಸ ಜ್ಞಾನವಿ. ತಲೆ ಕೆಲಸ ಈ ಜ್ಞಾನವಿ ಏನಂತ ಜ್ಞಾನಿಸಿ ಬರ್ತದೆ, ಜ್ಞಾನವಿ ಬರ್ತದೆ. ಬಟ್ ಅವರ ಭಾವದೊಳಗೆ ಬುದ್ಧಿವಂತೆ ಅವರ ಭಾವದೊಳಗೆ ಬುದ್ಧಿವಂತೆ. ನನ್ನ ಮಗಳು ಬುದ್ಧಿವಂತೆ ಜ್ಞಾನವಿ ಅಂತ ಅವರು. ಬಟ್ ದಿಸ್ ನೋ ವರ್ಡ್ ಐತೆ ಅಂತ ನನಗೆ ಅನಿಸ್ತದೆ. ನನ್ನ ಬ್ಯಾಕ್ಗ್ರೌಂಡ್ ಲಿಮಿಟೆಡ್. ಆ ಬ್ಯಾಕ್ಗ್ರೌಂಡ್ ಒಳಗೆ ಜ್ಞಾನವಿ ಅನ್ನೋ ಶಬ್ದ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಜ್ಞಾನವಿ ಅಂದ್ರೆ ನಮ್ಮ ಎಲ್ಲ ಹೆಸರುಗಳು ಏನಿವೆ? ವಿಷಯ, ವಿಷಯಕ್ಕೊಂದು ಹೆಸರು. ವಿಷಯ ಏನು? ಮಗು. ಅದು ಹೆಣ್ಣು ಮಗು, ಗಂಡು ಮಗು, ಅದಕ್ಕೊಂದು ಹೆಸರು. ಹಾಗೆ ಇಲ್ಲಿ ಕೂಡ ಅನೇಕ ಪದಾರ್ಥಗಳಿರ್ಬೋದು, ಅವನ ಕೆಟಾಗರಿಗಳಲ್ಲಿ ಸೇರ್ವೆ ಮಾಡಿಬಿಟ್ಟು ಆ ಒಂದೊಂದು ಗುಂಪಿನೊಳಗೆ ಒಂದೊಂದು ಕೆಟಾಗರಿಯೊಳಗೆ ಅನೇಕ ವಸ್ತುಗಳಿರ್ಬೋದು, ಆ ವಸ್ತುವನ್ನು ವಿಷಯ ಅಂತ ತಗೊಂಡ್ರೆ ಪ್ರಾಧಾನ್ಯ, ಅದಕ್ಕೊಂದು ಹೆಸರು ಕೊಡ್ಬೇಕಲ್ವೇ. ಅವಾಗ ನಾವು ಟಿವಿ ಅಂತ ಒಂದು ಪದಾರ್ಥ ಅದನ್ನು ಹೆಸರು ಕೊಟ್ಟು, ಹಾಗೆಯೇ ಹೆಸರು ಕೊಟ್ಟ ಮೇಲೆ ಅದು ಅರ್ಥಗರ್ಭಿತವಾಗಿದೆ, ಮೀನಿಂಗ್ಲೆಸ್ ಇರಬಾರ್ದು ಅಂತ ಅರ್ಥ. ಎವ್ರಿಥಿಂಗ್ ಶುಡ್ ಬಿ ಮೀನಿಂಗ್ಫುಲ್. ಏನಪ್ಪ ಹೆಸರು ಮೀನಿಂಗ್ಫುಲ್ ಹೆಸರು ಯಾವ ಕೊಟ್ಟಿರ್ಬೋದು, ಏನ್ ಮೀನಿಂಗು ಅದನ್ನು ಹೇಳಿದ್ದೀವಿ. ಈ ಓಂಕಾರದಲ್ಲಿ ಮೂರು ಮಾತ್ರ ಆಗಲಿವೆ, ಇದು ಮೊದಲನೇ ಪಾಠ. ಈ ಓಂಕಾರದಷ್ಟು ಎಷ್ಟು ಮಾತ್ರ ಇವೆ, ಮೂರು ಮಾತ್ರ ಇವೆ. ಇದನ್ನು ನಾವು ಹೇಳುವಾಗ ಕೂಡ ಆತ್ಮನನ್ನ ಮೂಲ ಅಂತ ಇಟ್ಕೋಬೇಕು, ಓಂಕಾರವನ್ನ ಮೂಲ ಅಂತ ಇಟ್ಕೋಬೇಕು, ಆತ್ಮನ ಮೂಲ ಅಂತ ಇಟ್ಕೋಬಹುದು ಅಂದ್ರೆ ಈಸ್ ಈಕ್ವಲ್ ಟು ಓಂಕಾರವನ್ನ ಮೂಲ ಅಂತ ಇಟ್ಕೋಬೇಕು. ಓಂಕಾರದ ಮೂಲ ಅಂತ ಇಟ್ಕೊಂಡ್ರೆ ಅದಕ್ಕೆ ಮೂರು ಮಾತ್ರಗಳು, ಅಭಿಧಾನ ಪ್ರಾಧಾನ್ಯನ. ಏನಾಗಿತ್ತು, ಅಭಿಧೇಯ ಪ್ರಾಧಾನ್ಯ, ಅಭಿಧೇಯ ಪ್ರಾಧಾನ್ಯ ಕಳಚು. ಯಾಕೆಂದ್ರೆ ಏನ್ ಮಂದಿಗೆ ಪಾತ್ರ ಅಭಿಧಾನ, ಅಭಿಧಾನ ಪ್ರಾಧಾನ್ಯನ ಅದನ್ನು ಪ್ರಮುಖವಾದ ವಿಷಯವನ್ನು ಮೂರು ಅಂತ ಇಟ್ಕೊಂಡಿದ್ದಾದ್ರೆ ವರ್ಣ್ಯಮಾನ ಅಧ್ಯಕ್ಷರಂ ಏನಾಗ್ತಾ ಈಗ ಅಭಿಧಾನ ಅಧ್ಯಕ್ಷರ. ಮೊದಲು ಯಾವ ಅಧ್ಯಕ್ಷರಾಗಿತ್ತು, ಅದಕ್ಕಿಂತ ಮೂರು ಮುಂಚೆ ಮೂಲ ಅಧ್ಯಕ್ಷ ಯಾವುದು, ಮೂಲ ಅಧ್ಯಕ್ಷರ ಆತ್ಮ. ಆಮೇಲೆ ಬರ್ತದೆ ನಿಮಗೆ ಅಭಿಧಾನ ಓಂ. ಆ ಅಭಿಧಾನವನ್ನು ಅಧ್ಯಕ್ಷರಾದ ಮೇಲೆ ಆಮೇಲೆ ಬರ್ತದೆ ಇವು ಮೂರು ಮಾಸ್ತ್ರಗಳು. ಅದಕ್ಕೆ ಮುಂದೆ ಪ್ರಶ್ನೆ ಭಾಷ್ಯ ಕಿಂ ಪುನಃ ತತ್ ಅಕ್ಷರಮಿತಿ ಆಹ ಓಂಕಾರ ಸೋಯಂ ಓಂಕಾರ ಪಾದಶಃ ಪರಿಭಜ್ಯಮಾನ ಆಹ ಕಿಂ ತದಕ್ಷರ, ಅದೇನದು ಅಧ್ಯಕ್ಷರ, ಅಧ್ಯಕ್ಷ ಅಂತಾರಲ್ಲ ಏನು ಅಧ್ಯಕ್ಷರ, ಓಂಕಾರ ಅಯಂ ಓಂಕಾರ. ಈ ಓಂಕಾರವು ಪಾದಶಃ ಪ್ರವಿಜ್ಯಮಾನ, ಪಾದಗಳಲ್ಲಿ ವಿಭಜಿಸಲಾಗಿದೆ ಮುಂಚೆ, ಹೌದ ಪಾದಗಳಲ್ಲಿ ವಿಭಜಿಸಲಾಗಿದೆ ಪ್ರವಿಜ್ಯಮಾನ. ಆವಾಗ ನಾವು ಹೆಸರು ಕೊಟ್ಟು ಏನು ಅಧಿ ಮಾತ್ರಂ, ಏನ್ರಿ ಅಧಿ ಮಾತ್ರಂ, ಮಾತ್ರಾಂ ಅಧಿಕೃತ್ಯ. ಅಧಿ ಮಾತ್ರಗಳ ಅರ್ಥ ಏನು, ಮಾತ್ರಾಂ ಅಧಿಕೃತ್ಯ. ಮಾತ್ರ ಅನ್ನುವ ಒಂದು ಯೂನಿಟ್ ಆಫ್ ಟೈಮ್, ಮಾತ್ರಾಂ ಅಧಿಕೃತ್ಯ. ಮಾತ್ರ ಅಂದ್ರೆ ಏನು, ಅದು ಇಂತಿಷ್ಟು ಸಮಯ. ಅದನ್ನು ವಿವರವಾಗಿ ಬಿಡಿಸಿ ಹೇಳಬೇಕು ಅಂತಂದ್ರೆ ಒಂದು ಅಕ್ಷರದ ಉಚ್ಚಾರಣೆಗೆ ಎಷ್ಟು ಸಮಯ ಬೇಕೋ ಅದಕ್ಕೆ ಮಾತ್ರ ಅಂತ ಕರೀತಾರೆ. ಈ ಮಾತ್ರ ಎಷ್ಟು ಮಾತ್ರ ಇವೆ ಓಂಕಾರಗಳಿಗೆ, ಮೂರು ಮಾತ್ರ. ಮೂರು ಮಾತ್ರ ಅಧಿ ಮಾತ್ರ, ಮಾತ್ರ ಅಧಿಕೃತ್ಯ ವರ್ತದೆ ಇದೆ ಅಧಿ ಮಾತ್ರ. ಆದರೂ ತಿಳಿಸಿ ಹೇಳಿ ಸರ್, ನೀವು ಅಧಿ ಮಾತ್ರ ಅಧಿ ಮಾತ್ರ ಅಂದ್ಬಿಟ್ರಿ ನಮಗೇನು ಅರ್ಥ ಆಗಲಿಲ್ಲ, ತಿಳಿಸಿ ಹೇಳಿ. ಕಥಂ ಆತ್ಮನಃ ಈ ಪಾದಃ ತೇ ಓಂಕಾರಸ್ಯ ಮಾತ್ರಃ. ಆತ್ಮನಿಗೆ ನಾಲ್ಕು ಪಾದಗಳು ಅಂತ ಹೇಳಿದ್ವಲ್ವೋ, ಹೇಳ್ತೀವಿಲ್ವೋ, ಆ ಆತ್ಮನಿಗೆ ಯಾವ ನಾಲ್ಕು ಪಾದಗಳನ್ನು ಹೇಳಿದ್ವೋ ಅವೇ ಪಾದಗಳೇ ಓಂಕಾರಕ್ಕೆ ಮಾತ್ರಗಳು ಅನಿಸಿಕೊಂಡಿವೆ ಹೇಳ್ತಾರೆ ಅಲ್ಲ. ಉಕಾರ ಮಕಾರ ಮೂರೇ ಮಾತ್ರ ಅಲ್ಲ, ನಾಲ್ಕನೇ ದಿನ ಮುಂದೆ ಹೇಳ್ತಾ ಮುಂದೆ ಹೇಳೋದಿಲ್ಲ. ಅಕಾರ ಉಕಾರ ಮಕಾರ ಮೂರು ಮಾತ್ರಗಳು, ಮೂರು ಮಾತ್ರ ನಂತರ ಅಮಾತ್ರ ಅಂತ ನಾಲ್ಕನೇ ಮಾತ್ರ. ರಹಿತ ಮಾತ್ರ, ಸಮಯಾತೀತ ಆತ್ಮ, ಕಾಲಾತೀತ ಆತ್ಮ, ದೇಶಾತೀತ ಆತ್ಮ, ಉಪಾಧಿಗಳನ್ನು ಸರ್ವ ಉಪಾಧಿಗಳನ್ನು ಮೀರಿದ ಆತ್ಮ, ನಾಮರೂಪಗಳನ್ನು ಮೀರಿದ ಆತ್ಮ, ಅದು ಅಮಾತ್ರ. ಇಲ್ಲ ಇಲ್ಲ, ಅಲ್ಲಿ ನೀವು ಪಾದಗಳನ್ನು ಹೇಳಿದಾಗ ಮೂರು ಪಾದಗಳ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದ್ರಿ. ಈಗ ನೀವು ನೋಡಿದ್ರೆ ಮಾತ್ರ ಲೆಕ್ಕಕ್ಕೊಂಡಿರಿ, ನಾವು ಹೇಳ್ತೀವಿ ಈಗ ಅಮಾತ್ರ ಸ್ಪಷ್ಟವಾದಾಗ ಮೂರು ಮಾತ್ರಗಳು ಇಲ್ಲ. ನಾಲ್ಕನೆಯ ತುರಿಯನನ್ನು ತಿಳಿದಾಗ ಹೇಗೆ ವಿಶ್ವ ತೈಜಸ ಪ್ರಾಜ್ಞರಿಗೆ ಅಸ್ತಿತ್ವ ಇಲ್ಲವೋ ಹಾಗೆ ಅಮಾತ್ರ ತಿಳಿದಾಗ ಇಲ್ಲಿ ಮೂರು ಅಸ್ತಿತ್ವ ಇಲ್ಲ. ಮೂರು ಮಾತ್ರ ಕರೆಯುವುದು ಅಬ್ಸರ್ವ್ ಹೌದಾ? ಅದಕ್ಕೆ ಹಾಗಲ್ಲವ ಅಕ್ಷರಗಳು ಯಾವುವು? ಕಾಹ ತಾಹ ಪಾಸ್ತಾ ನೆನಪಾಗ್ತದೆ. ಎಲ್ಲ ವೈಶ್ಯರ ಮನೆ ಊಟ ಮಾಡಬೇಕು. ಕಾಹ ತಾಹ ಅಂದ್ರೆ ಕಾಸ್ತಾಹ ಅಲ್ವಾ ನೋಡಿ, ನೀವು ಕಾಸ್ತಾಹ ಅಂದಾಗ ಮತ್ತೆ ನನ್ನಂಗೆ ನೀವು ಕಾಸ್ತಾಹ ಅದಕ್ಕೆ ಮೊದಲೇ ಬಿಡ್ಬಿಟ್ಟೆ. ಕಾಹ ತಾಹ ಅವು ಯಾವವು? ಮೂರು ಮಾತ್ರ ಮೂರು ಮಾತ್ರ ಅಂದ್ರೆ ಆ ಮೂರು ಮಾತ್ರಗಳು ಯಾವವು? ಅಕಾರ ಉಕಾರ ಮಕಾರ ಇದಿ. ಅಕಾರ ಉಕಾರ ಮಕಾರ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದ ಮೂರು ಮಾತ್ರಗಳು. ಏ ಮೂರು ಮಾತ್ರ ಹೇಳಿದ್ರು ಕೋ ವಿಶೇಷ? ಏನ್ ದೊಡ್ಡ ಸ್ಕೆಪ್ಪ ಹೇಳೋದು ಅಂದ್ರೆ ತತ್ರ ವಿಶೇಷ ನಿಯಮ ಕ್ರಿಯತೆ. ಏನ್ ವಿಶೇಷ ಹೇಳಿ ನಿಮಗೆ? ಓಕೆ, ಜಾಗರಿತ ಸ್ಥಾನೋ ವೈಶ್ವಾನರ. ಅಕಾರ ಪ್ರಥಮ ಮಾತ್ರ ಆಪ್ತೇರಾದಿಮತ್ವಾದ ವಾಪ್ನೋತಿ ಹವೈ ಸರ್ವಾನ್ ಕಾಮಾನಾದಿಶ್ಚ ಭವತಿ ಯಏವಂ ವೇದ. ಜಾಗೃತ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಮಾತ್ರ ಆಪ್ತೇರಾದಿಮತ್ವಾದ ವಾಪ್ನೋತಿ ಹವೈ ಸರ್ವಾ ಕಾಮಾನಾದಿಶ್ಚ ಒಂದೊಂದಾಗಿ ಹೇಳ್ತಾರೆ. ಜಾಗರಿತ ಸ್ಥಾನ ಸ್ಥೂಲ ದುಃಖ ಜಾಗೃತ ಸ್ಥಾನ ಜಾಗೃತ ಅವಸ್ಥ ಸ್ಥಾನ ಅಂದ್ರೆ ಅವಸ್ಥ ಅವಸ್ಥ ಅಂದ್ರೆ ಸ್ಥಾನ. ಏನು ಸ್ಥಾನ? ಅನುಭವದ ಸ್ಥಾನ. ಮೂರೇ ಮೂರು ಸ್ಥಾನಗಳಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ಅದು ಸ್ವರ್ಗ ಇರಲಿ ನರಕ ಇರಲಿ ಅದು ಮಂಗಳಯೋಗ ಇರಲಿ ನಮ್ಮ ಮೇಡ ಅಸ್ಟ್ರೋನಟ್ ಆಗಿ ಹೋಗಿರ್ಲಿ ಏನೋ ಹೋಗಿರ್ಲಿ ಎಲ್ಲಿಂದ ಬಂದಿರಲಿ ಎಲ್ಲೇ ಇರಲಿ ಮೂರೇ ಮೂರು ಅವಸ್ಥೆಗಳಲ್ಲಿ ಅನುಭವಗಳನ್ನು ಅನುಭವಿಸ್ತಾ ಇರ್ತೀವಿ. ಆ ಮೊದಲನೆಯ ಕ್ಷೇತ್ರ ಜಾಗೃತ, ಎರಡನೇ ಕ್ಷೇತ್ರ ಸ್ವಪ್ನ, ಮೂರನೇ ಸುಸಾರ ನಾಲ್ಕನೇ ಇಲ್ಲ. ಇಲ್ಲ ಸ್ವಾಮಿ, ನಾವು ನಮ್ಮದೇ ಆದ ಕಲ್ಪನಾ ಲೋಕದಲ್ಲಿ ಇರ್ತೇವಲ್ಲ, ಅದನ್ನು ನಾವು ಕನಸು ಅಂತ ನಿರ್ಧಾರ ಮಾಡಿ ಬಹಳ ಅಂದ್ರೆ ಹಗಲು ಗನಸು ರಾತ್ರಿ ಎರಡು ಏನವು ವಿಕಲ್ಪಗಳೇ. ಅಯ್ಯೋ ಜಾಗೃತಾವಸ್ಥೆಯೂ ಕೂಡ ಕಲ್ಪನಾ ಅಂತ ಹೇಳೋರು ನಾವು ಇನ್ನು ಇರೋಗಿ ಎಲ್ಲವೂ ಕಲ್ಪನಾ. ಅದು ಕೇಳ್ತಾರೆ ಜಾಗೃತ ಸ್ಥಾನ ಜಾಗೃತ ಅವಸ್ಥೆಯ ಎಚ್ಚರದ ಈ ಲೋಕ ಇದೇನು ಸ್ಥಾನ ಇದೆಯೋ ಇಲ್ಲಿರುವಂತಹ ಯಾವನ ಅಭಿಮಾನಿ ಇದ್ದಾನೆ ಅವನು ವೈಶ್ವಾನರ ಅವನ ಪಾದ ಯಾವುದು ಅಂತಂದ್ರೆ ಪ್ರಥಮ ಪಾದ ಅವನ ಮಾತ್ರ ಯಾವುದು ಅಂದ್ರೆ ಅಕಾರ ಪ್ರಥಮ ಮಾತ್ರ ಅವನ ಪ್ರಥಮ ಪಾದ ಪ್ರಥಮ ಮಾತ್ರ ತ್ರೀ ಒಂದು ಕೋಷ್ಟಕ್ ಮಾಡಿಬಿಡ್ರಿ ಮೊದಲನೇ ಓದೋದಿ ಏನಂತೀನಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಓದೋ ಕೋಷ್ಟಕ್ ಹಿಂಗೆ ಟೇಬಲ್ ಮಾಡ್ತೀವಿ ಏನಂತ ಜಾಗೃತ ಸ್ಥಾನ ವೈಶ್ವಾನರ ಅಕಾರ ಪ್ರಥಮ ಓಕೆ ಆಪ್ತೇಗೆ ಆದಿಮತ್ವ ಯಾಕೆ ನೀವು ಸ್ಪೆಸಿಫಿಕ್ ಆಗಿ ಅದಕ್ಕೆ ಅಕಾರ ಅಂತ ನೀವು ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ಅದಕ್ಕೆ ಅಕಾರ ಅಂತ ಯಾಕೆ ಕೊಟ್ರಿ? ನಂಬರ್ ಒನ್ ಮೊದಲನೇ ಲಾಜಿಕ್ ಆಪ್ತೆ ಏನು ಆಪ್ತೆ ಹೇ ಎಲ್ಲೆಲ್ಲಿಯೂ ವ್ಯಾಪಿತವಾಗಿದ್ದರಿಂದ ಅಕಾರ ಇಲ್ಲದೆ ಇದ್ದಂತ ಒಂದು ಸೌಂಡ್ ನಮ್ಗೆ ಹೇಳಿ ಒಂದು ಅಕ್ಷರ ಹೇಳಿ ಒಂದು ಭಾಷಾ ಮೊಂಡ್ರು ಏ ಅಂತಾರಷ್ಟೇ ವಿನಃ ಆ ಏ ಅನ್ನೋ ಪೂರ್ವದಲ್ಲಿ ಅದು ಅ ಬಂದ ಏ ಆಗಿರ್ತದ ಅನ್ನೋದು ಗೊತ್ತಿಲ್ಲ. ಒಂದು ಮಗು ಕೇಳಿದೆ ಡು ಯು ನೋ ಬೀಫ್ ಅಂತ ಕೇಳಿದೆ ಐ ನೋ ಆಮೇಲೆ ವೆರ್ ಇಸ್ ಇಟ್ ಇಷ್ಟಪಟ್ಟಿ ಮಾಲ್ ಮುಗಿತು ಮಾಲ್ ಮಾಲ್ ಪ್ಯಾಕ್ ಮಾಡಿ ಅವೈಲೇಬಲ್ ಇಂದ ಮಾಲ್ ಆಮೇಲೆ ಕೇಳಿದೆ ಮಾಲಿಗೆ ಎಲ್ಲಿಂದ ಬರ್ತದೆ ಫ್ರಮ್ ದ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಒಳಗೆ ಎಲ್ಲಿಂದ ಬರ್ತದೆ ಮ್ಯಾನುಫ್ಯಾಕ್ಚರ್ The child doesn't know the cow is killed. ಹಂಗೆ ನೀವು ಅಕಾರ ಅದ ಅಂತಂದ್ರೆ ಅಕಾರ ಯಾಕದ ನಾವು ಆದಿಮತ್ವ ಆಪ್ತೆ ಎಲ್ಲೆಲ್ಲಿಯೂ ವ್ಯಾಪಿತವಾಗಿ ಎಲ್ಲೆಲ್ಲಿಯೂ ವ್ಯಾಪಿತವಾಗಿದ್ದರಿಂದಾಗಿ ವ್ಯಾಪಕವಾದಂತಹ ಆ ವಿಷಯಕ್ಕೆ ಆಪ್ತಿ ಅಂತ ಆಪ್ತಿ ಇಸ್ ನಥಿಂಗ್ ಬಟ್ ವ್ಯಾಪ್ತಿ ವ್ಯಾಪ್ತಿ ಇದ್ದಂದ್ರೆ ವ್ಯಾಪಕ ಕನ್ನಡ 90% ಸಂಸ್ಕೃತ ಕನ್ನಡದಿಂದ ಬಂದದ ಈ ಕಡೆ ಎಲ್ಲ ಭಾಷೆಗಳು ತಮಿಳಿನಿಂದ ಬಂದವ ಅಂತ ಅವ್ರು ಹೇಳ್ತಿರ್ಬೇಕಾದ್ರು ನಮ್ದು ಮೂರು ತಮಿಳು ಇರೋದು ಇಷ್ಟೇ ನಿಮ್ಗೆಲ್ಲ ಅನುಕೂಲ ಆಗಲಿ ಅಂತ ಅವೆಲ್ಲ ಭಾಷೆಗಳು ಇಷ್ಟು ವ್ಯಾಪಕವಾಗಿ ಬಂದವರು ಹೆಂಗೆ ಮೂಲವು ನಮ್ಗೆ ಮೂಲ ತಮಿಳು ಚಂದ ಹೇಳ್ತಾರ ನೋಡ್ರಿ ಆಪ್ತಿ ಮೀನ್ಸ್ ವ್ಯಾಪ್ತಿ ಇದು ಒಂದರ್ಥ ದ್ವಾ ಮುಂದೆ ನೋಡ್ರಿ ಆಪ್ತೇ ಆದಿಮತ್ವ ದ್ವಾ ಮೀನ್ಸ್ ಅಥವಾ ಆಪ್ನೋದಿ ಆಪ್ತೇ ಆಪ್ತಿ ಅನ್ನೋ ಶಬ್ದ ಅವ್ರು ಹೇಳ್ತಾರೆ ವಾಪ್ನೋತಿ ಆಪ್ನೋತಿ ಅಥವಾ ಆದಿಮತ್ವ. ಆದಿಮತ್ವ ಅಂತಂದ್ರೆ ಪ್ರಾರಂಭ, ಎಲ್ಲ ಭಾಷೆಗಳಿಗೂ ಪ್ರಾರಂಭ ಮತ್ತು ಎಲ್ಲೆಲ್ಲಿಯೂ ವ್ಯಾಪಕವಾಗದೆ ಆದ್ದರಿಂದ ಆದಿಮತ್ವಾದ ಅಲ್ಲ ವ್ಯಾಪ್ನೋತಿ ಮತ್ತು ಆದಿಮತ್ವ ಅನ್ನೋ ಎರಡು ಅರ್ಥಗಳು. ಹವೈ ಸರ್ವಾ ಕಾಮಾನ್ ಆದಿಶ್ಚ ಭವತಿ. ಹೀಗೆ ಯಾವನು ಅಕಾರವನ್ನು ಪ್ರಥಮ ಪಾದವೆಂದು ಮತ್ತು ವೈಶ್ವಾನರನೆಂದು ಭಾವಿಸಿ ಉಪಾಸನಾ ಮಾಡ್ತಾನೆ, ತಿಳಿತಾನೆ, ಅದನ್ನು ಅರ್ಥ ಮಾಡ್ಕೊಳ್ತಾನೆ, ಅದರ ಜ್ಞಾನವನ್ನು ಪಡಿತಾನೆ, ಅವನು ಸರ್ವಾನ್ ಕಾಮ ಎಲ್ಲ ಕಾಮನೆಗಳನ್ನು ಕೂಡ ಅವನು ಹೊಂದುತ್ತಾನೆ. ಯಹ ಏವಂ ವೇದ ಈ ಪ್ರಕಾರವಾಗಿ ಯಾರು ತಿಳಿಯುತ್ತಾರೋ ಸ್ತುತ್ಯರ್ಥವಾಗಿ ಸ್ವಲ್ಪ ರುಚಿ ಹುಟ್ಟಲಿ. ಯಾಕಂದ್ರೆ ಇನ್ನು ಆ ಕಡೆಯಿಂದ ಈ ಕಡೆಗೆ ಈಗಿನ ಟ್ರಾನ್ಸಿಷನ್ ಪೀರಿಯಡ್ನೊಳಗಿದ್ದಾರೆ. ಸ್ವಲ್ಪ ಈಗಲೇ ಅಭ್ಯಾಸನ ಮಾಡಿಕೊಂಡು ಆತ್ಮ ಪರಬ್ರಹ್ಮ ಅಲ್ಲಿ ಇನ್ನೊಂದು ಏನೂ ಇಲ್ಲ ಅಂತ ಹೇಳಿದಾಗ ಏನು ಹಾರ್ಟ್ ಅಟ್ಯಾಕ್ ಆಗುದು. ಅಲ್ಲಿ ಇನ್ನೊಂದು ಏನೂ ಇಲ್ಲ ಅಂದ್ರೆ ನನ್ನ ಮೊಮ್ಮಕ್ಕಳು ಸಿಕ್ಕಿರೋದಲ್ವಾ, ಇರುದಿಲ್ಲಪ್ಪ, ಅಯ್ಯೋ ಎಂತ ವೇದ ಅಂತ ಯಾರಿಗೆ ಬೇಕ್ರಿ, ಸ್ವಲ್ಪ ಹಾಗೆ ಈ ಎಲ್ಲ ಕಾಮನೆಗಳು ಕೂಡ ಪೂರ್ತಿ ಆಗ್ತವೆ. ಕಾಮಾದಿಷ್ಟ ಭವತಿ ಯಹ ಏವಂ ವೇದ. ಭಾಷ್ಯ 60 ಜಾಗರಿ ಏನ್ ಮಾಡೋದ್ರಿ, ಏನ್ ಮಾಡೋದು, ನಾವು ಬೆಳೆದು ಬಂದು ನಾವು ಅನುಭವಿಸಿ ಬಂದಂತ ಜನ್ಮ ಜನ್ಮಾಂತರಗಳ ವಾಸನಾ ಬಲ ಹೊಂದಿರುವಾಗ ಯಾರದೇ ನಮ್ಗೂ ನಿಂತು ಯಾರದೇ ಇದ್ರ ಏನು ಪಾತ್ರನ ಇಲ್ಲ. ಇದೆ ಸುಲುಕ ಆಬ್ಜೆಕ್ಟ್ ಇದೆ ಅಷ್ಟೇ ನಾರಾಯಣ ಅಂದ್ರೆ. ಭಾಷ್ಯ ಜಾಗೃತ ಸ್ಥಾನ ವಿಶ್ವಾನರ ಓಂಕಾರಸ್ಯ ಅಕಾರ ಪ್ರಥಮ ಮಾತ್ರ ಕೇನ ಸಾಮಾನ್ಯೇನ ಇತಿ ಆಹ ಜಾಗೃತ ಸ್ಥಾನ ವೈಶ್ವಾನರ. ಜಾಗೃತ ಸ್ಥಾನದಲ್ಲಿ ಅಭಿಮಾನನಾದಂತಹ ಈ ಆತ್ಮನನ್ನು ನಾವು ಮೊದಲು ಏನಂತೆ ಯಾವ ಹೆಸರು ಕರೆದಿದ್ದೀವಿ, ವೈಶ್ವಾನರ. ವೈಶ್ವಾನರ ಸಮಷ್ಟಿ ಒಳಗೆ ವೃಷ್ಟಿ ಒಳಗೆ ವಿಶ್ವ. ಮತ್ತೆ ನೀವು ಅದನ್ನು ಮರ್ತಿಗಿರ್ತೀರಿ ಅಂತ ನೀವು ಮತ್ತೊಂದ್ಸಲ ಹಾಕೊಂಡ್ರೆ ವೈಶ್ವಾನರ ಏವ ವಿಶ್ವ, ವಿಶ್ವ ಏವ ವೈಶ್ವಾನರ. ಸಮಷ್ಟಿ ಅರ್ಥಾತ್ ವೈಶ್ವಾನರ, ವೃಷ್ಟಿ ಅರ್ಥಾತ್ ಏನು ವಿಶ್ವ. ವಿಶ್ವನೇ ಇಲ್ಲ ವೈಶ್ವಾನರ ಅರ್ಥ. ಓಕೆ ಫೈನ್. ಈ ವೈಶ್ವಾನರ ಓಂಕಾರಸ್ಯ ನಾವು ಒಂದು ವೇಳೆ ಆತ್ಮನನ್ನ ಪ್ರಾಧಾನ್ಯವಾಗಿ ನೋಡಿದ್ದಾದ್ರೆ ಅಭಿಧಾನವನ್ನು ಪ್ರಾಧಾನ್ಯವಾಗಿ ನೋಡಿದ್ದಾದರೆ ಓಂಕಾರ ಅನ್ನುವ ಏನು ಹೆಸರನ್ನು ಕೊಟ್ಟಿದ್ದೀವಿ ಯಾರಿಗೆ, ಆ ವೈಶ್ವಾನರನಿಗೆ ನಾವು ಓಂಕಾರ ಅಂತ ಹೆಸರು ಕೊಟ್ಟಿದ್ದೀವಿ. ಈ ಓಂಕಾರದ ಪ್ರಥಮ ಪಾದ ಯಾವುದು, ಪ್ರಥಮ ಮಾತ್ರ ಯಾವುದು, ಓಂಕಾರದ ಪ್ರಥಮ ಮಾತ್ರ. ಅಲ್ಲಿ ಮೂರು ಮಾತ್ರಗಳವೆ, ಅದರಲ್ಲಿ ಪ್ರಥಮ ಮಾತ್ರ ಯಾವುದು, ಆದ್ರಿಂದ ಉತ್ಪತ್ತಿ ಆಗ್ತದೆ, ಊದಲ್ಲಿ ಇರ್ತದೆ, ಮದಲ್ಲಿ ಲಯಗೊಳ್ಳುತ್ತದೆ. ಹೀಗಾಗಿ ಪ್ರಥಮ ಮಾತ್ರ ಯಾವುದು, ಅಕಾರ ಪ್ರಥಮ ಮಾತ್ರ. ಕೇನ ಸಾಮಾನ್ಯನ ಯಾವ ಯಾವ ಕಾರಣದಿಂದಾಗಿ ನೀವು ಅ ಅಂತ ಕೊಟ್ರಿ, ಅ ಅಂತ ನೀವು ಮೊದಲನೇ ಮಾತ್ರ ಅ ಅಂತ ಯಾವ ಕಾರಣದಿಂದಾಗಿ ಹೇಳಿದ್ರೆ ಆಹ ಕೇನ ಸಾಮಾನ್ಯೇನ ಇತಿ ಆಹ ಆಪ್ತೇಹೇ. ಆಪ್ತೇಹೇ ಸಾಮಾನ್ಯ ಏನಾಗಿದೆ ಇಲ್ಲಿ, ಆಪ್ತಿ ಆಪ್ತೇಹ ಅಂದ್ರೆ ಏನು, ಆಪ್ತಿ ಏವ ಆಪ್ತೇಹೇ. ಆಪ್ತಿ ಶಬ್ದ ಯಾವುದು? ಆಪ್ತಿ. ಆಪ್ತಿ ಶಬ್ದ ಅರ್ಥ ಏನು? ವ್ಯಾಪ್ತಿ. ವ್ಯಾಪ್ತಿ ಅಂದ್ರೇನು? ವ್ಯಾಪಕವಾಗಿ ಇದೆ. ಏನು ವ್ಯಾಪಕವಾಗಿದೆ? ಏನು ವ್ಯಾಪಕವಾಗಿದೆ? ಇಲ್ಲಿ ಟೇಬಲ್ ಇದೆ, ಇಲ್ಲಿ ಪೇಪರ್ ಇದೆ, ಇಲ್ಲಿ ಮೈಕ್ ಇದೆ. ಏನು ವ್ಯಾಪ್ತಿ ಆಗಿದೆ? ಅಲ್ಲಿ ಮುಂದಿನ ಶಬ್ದ ನೋಡ್ರಿ, ಸರ್ವ ವಾಕ್ ವ್ಯಾಪ್ತ. ಅಕಾರದಿಂದ ಪ್ರಾರಂಭ ಆಗ್ತದೆ, ಎಲ್ಲೆಲ್ಲಿಯೂ ವ್ಯಾಪಿಸ್ಕೊಂಡು ಬಿಡುತ್ತದೆ. ಅಂದ್ರೇನು? ಎಲ್ಲೆಲ್ಲಿ ಏನೇನು ಶಬ್ದಗಳಿವೆಯೋ ಆ ಶಬ್ದಗಳಿಗೆಲ್ಲ ಮೂಲ ಯಾವುದು? ಆಪ್ತಿ. ಇದು ಹಂಗೆ ಉಳ್ಕೊಂಡು ನಮ್ಮನೆ ಆತ್ಮ ಎಲ್ಲರೂ ಮಧ್ಯದಲ್ಲಿ ಇದೆ, ಆದ್ರೆ ಇಲ್ಲ ಅನ್ನೋದು ಮಾಡುವಂತ ಕಾರೇಣ ಸರ್ವ ವಾಕ್ ವ್ಯಾಪ್ತ. ವ್ಯಾಪಿಸಿಕೊಂಡಿದೆ. ಏನ್ ವ್ಯಾಪಿಸಿಕೊಂಡಿದೆ? ಎಲ್ಲೆಲ್ಲಿ ಶಬ್ದ ವಾಕ್, ಎಲ್ಲೆಲ್ಲಿ ಶಬ್ದಗಳಿವೆಯೋ ಆ ಶಬ್ದಗಳನ್ನೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಯಾವುದು? ನೀವು ಒಂದು ಶಬ್ದ ತಗೊಳ್ಳಿ, ಅದನ್ನು ತಗೊಂಡು ಆ ಶಬ್ದಕ್ಕೆ ಅರ್ಥನೇ ಇಲ್ಲ, ಶಬ್ದನೇ ಇಲ್ಲ. ಇಲ್ಲ ಬಾಯಿದಂತಿಷ್ಟೇ ಅಲ್ಲ, ಇನ್ನು ಯಾವುದೇ ಚಿಲಿಪಿಟಿ ಶಬ್ದ ಇರಲಿ, ಅದು ಹೊರಗೆ ಬಂತಂದ್ರೆ ಅಕಾರ ಆಗೇ ಹೊರಗೆ ಬರ್ಬೇಕದು. ಆಮೇಲೆ ಅವು ಆ ಪಕ್ಷಿ ಪ್ರಾಣಿಗಳಿಗೆ ತಕ್ಕಂತೆ ಅವುಗಳ ಫಾನೆಟಿಕ್ಸ್ಗೆ ತಕ್ಕಂತೆ ಅವು ಉಚ್ಚಾರ ಬದಲಾಗ್ತಾವೆ ಅಷ್ಟೇ. ಅನ್ಯಥಾ ಅದು ಹೊರಗೆ ಬಂತು ಅಂತಂದ್ರೆ ಅದು ಅಕಾರವಾಗೇ ಬರ್ಬೇಕದು. ಅದು ನಾವು ಹೇಳ್ತಾರೆ ಅಕಾರ ಅನ್ನುವಂಥದ್ದಿಂದ ಸರ್ವ ವಾಕ್ ವ್ಯಾಪ್ತ. ಅಕಾರೋ ವೈ ಅಕಾರೋ ವೈ ಸರ್ವಾಶ್ರೇ ತಥಾ ವೈಶ್ವಾನರೇಣ ಜಗತ್ ತಸ್ಯ ಆತ್ಮನಃ ವೈಶ್ವಾನರಸ್ಯ ಮೂರ್ಧಾ ಇವ ಸುತೇಜಾಃ. ಛಾಂದೋಗ್ಯದಲ್ಲಿ ಒಂದು ಕೋಟ್ ಕೊಡ್ತಾರೆ, ಅಕಾರೋ ವೈ ಸರ್ವ ವಾಕ್. ಎಲ್ಲ ಶಬ್ದಗಳು ಅಂತೇನಿವೆ, ಎಲ್ಲ ಭಾಷೆಗಳು ಅಂತೇನಿವೆ, ಎಲ್ಲ ಉಚ್ಚಾರಗಳು ಅಂತಿವೆ. ವಾಕ್ ಅಂದ್ರೆ ಆಕ್ಚುಲಿ ಉಚ್ಚಾರ, ವಾಕ್ ಅಂದ್ರೆ ಉಚ್ಚಾರ. ಅದಕ್ಕೆ ಏನಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಉಚ್ಚಾರ. ಎಲ್ಲ ಉಚ್ಚಾರಗಳಲ್ಲಿ ಅಕಾರ ಸಾಮಾನ್ಯ. ಅಕಾರ ಅನ್ನೋದು ಅತ್ಯಂತ ಸಾಮಾನ್ಯವಾಗಿದೆ. ಅದಕ್ಕೆ ನಾವು ಏನ್ ಮಾಡಿದೀವಿ? ಅದಕ್ಕೆ ಅಂತ ಕೊಟ್ಟೀವಿ. ಇತಿ ಶ್ರುತಿ ಐತರಿಯ ಆರಣ್ಯ ತಥಾ. ಅದೇ ಪ್ರಕಾರ ಮತ್ತೊ ಶ್ರುತಿ ಛಾಂದೋಗ್ಯ ತಸ್ಯ ವಾ ಈತಸ್ಯ ಆತ್ಮನಃ ವೈಶ್ವಾನರಸ್ಯ. ಏನಾಯ್ತು? ಮೂರ್ಧ ಇವ ಸುತೇಜಃ. ಅವನ ತಲೆ, ಅವನ ತಲೆ ಯಾರ ತಲೆ? ವೈಶ್ವಾನರ ತಲೆ. ಸುತೇಜ ಅಂದರೆ ಪ್ರಾಮುಖ್ಯತೆ. ಸುತೇಜ ಈ ಪ್ರಕಾರವಾದ ಶ್ರುತಿಗಳು ಅಭಿಧಾನ ಅಭಿಧೇಯ ಅನ್ನುವ ವಿವರಣೆಗಳಿಗೆ ಅವಕಾಶ ಮಾಡಿಕೊಡ್ತದೆ. ಅದರ ಮುಂದುವರಿಸುತ್ತಾ ಇದ್ದಾರೆ. ಅಭಿಧಾನ ಅಭಿಧೇಯೋ ಅವೋಚಾಮ ಅಭಿಧಾನ ಅಭಿಧೇಯ ಇವು ಎರಡು ಒಂದನ್ನೇ ತೋರಿಸುತ್ತವೆ ಅನ್ನುವುದಕ್ಕೆ ನಾವು ಇಷ್ಟವಾಗಿ ಹೇಳಿಲ್ಲ. ಏನು ಅಭಿಧೇಯ, ಏನು ಅಭಿಧಾನ? ವೈಶ್ವಾನರ ಅಕಾರ. ನೀವು ಇಬ್ಬರು ಒಂದರೆ ಅಭಿಧಾನ ಅಭಿಧೇಯದಲ್ಲಿ ಸಾಮಾನ್ಯವನ್ನು ನಾವು ನಿಮಗೆ ತೋರಿಸಬೇಕಾಗಿದೆ ಅಂತ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಬೇರೆ ಅಲ್ಲ. ಎಲ್ಲೂ ಅಭಿಧಾನ ಬಿಟ್ಟು ಎಲ್ಲೂ ಅಭಿಧೇಯ ಇದೆಯಲ್ಲ, ಎಲ್ಲೂ ಅಭಿಧೇಯ ಬಿಟ್ಟು ಎಲ್ಲೂ ಅಭಿಧಾನ ಇದೆ ಅಂತಲ್ಲ. ಅಭಿಧಾನ ಅಭಿಧೇಯ ಯೋಗವು ಏಕತ್ವಂಚ ಅಗೋಚಾಮ ತಿಳಿಸಿ ಹೇಳಿದ್ದೇವೆ ನಿಮಗೆ. ಆದಿ ಆದಿ ಅಸ್ಯ ವಿದ್ಯತೇ ಅಸ್ಯ ವಿದ್ಯತೇ ಇತಿ ಆದಿಮತ ಆದಿಮತ ಯಥೈವ ಯಥೈವ ಆದಿಮತ ಆದಿಮತ ಅಕಾರಾಖ್ಯಂ ಅಕಾರಾಖ್ಯಂ ಅಕ್ಷರಂ ಅಕ್ಷರಂ ತಥಾ ವೈಶ್ವಾನರಃ ವೈಶ್ವಾನರಃ ತಸ್ಮಾದ್ ವಾ ತಸ್ಮಾದ್ ವಾ ಸಾಮಾನ್ಯಾತ್ ಸಾಮಾನ್ಯಾತ್ ಅಕಾರತ್ವಂ ಅಕಾರತ್ವಂ ವೈಶ್ವಾನರಸ್ಯ ವೈಶ್ವಾನರಸ್ಯ ಆದಿ ಅಸ್ಯ ವಿದ್ಯತೆ. ಈ ಅಕಾರ ಈ ವೈಶ್ವಾನರನಿಗೆ ಈ ಉಚ್ಚಾರಕ್ಕೆ ಆದಿ ಅಸ್ತಿ ಪ್ರಾರಂಭವಿದೆ ವಿದ್ಯತೆ ಇದೆ. ಆದ್ದರಿಂದ ಆದಿಮದ ಇದು ಪ್ರಾರಂಭದಿಂದ ಕೂಡಿದ್ದರಿಂದಾಗಿ ಆದಿಮದ ಯಥೈವ ಆದಿಮದ ಅಕಾರಾಖ್ಯಂ ಅಕ್ಷರಂ ಮತ್ತೆ ಅದು ಹೋಗ್ಲೀಗ ಹೇಗೆ ಉಚ್ಚಾರಗಳಲ್ಲಿ ಮೊಟ್ಟ ಮೊದಲನೆಯದ್ದು ಯಾವುದು ಹಾಗೆ ಏನಂತೀಗ ವೈಶ್ವಾನರ ಆದಿಮತ ಅಕಾರ ಆದಿಮತ ತಸ್ಮಾತ್ ವೈಶ್ವಾನರ ಏವ ಅಕಾರ ಮಾತ್ರ ಅದಕ್ಕೂ ಆದಿ ಇದೆ ಇದಕ್ಕೂ ಆದಿ ಇದೆ ಆದಿ ಇದೆ ಅದರ ಆದಿಮತ ಅಕಾರಾಖ್ಯಂ ಅಕ್ಷರಂ ತಥಾ ವೈಶ್ವಾನರ ತಸ್ಮಾತ್ ಸಾಮಾನ್ ತಸ್ಮಾತ್ ಸಾಮಾನ್ಯಾತ ಅಕಾರತ್ವ ವೈಶ್ವಾನರಸ್ಯ ಅಕಾರ ಮತ್ತು ವೈಶ್ವಾನರ ಇವು ಸಾಮಾನ್ಯವನ್ನು ಹೊಂದಿವೆ. ತದೀಗತ್ವ ವಿಧಃ ಫಲಂ ಆಹ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಆದಿ ಪ್ರಥಮಶ್ಚ ಭವತಿ ಮಹತಾಂ ಯಏವಂ ವೇದ ಯಥೋಕ್ತಂ ಏಕತ್ವಂ ವೇದ ಏಕತ್ವಂ ವೇದ ಇತ್ಯರ್ಥಃ ಇತ್ಯರ್ಥಃ ದಾರೋ ಉಚ್ಚಾರ ಮಾಡುವಾಗ ಅಕಾರದಲ್ಲಿ ಲಕ್ಷ್ಯ ಇಟ್ಟು ಆ ಅಕಾರವನ್ನು ವೈಶ್ವಾನರ ಅಂತ ತಗೊಳ್ತಾರೆ. ವೈಶ್ವಾನರ ಬೇರೆ ಅಲ್ಲ, ಈ ಅಕಾರ ಬೇರೆ ಅಲ್ಲ, ಆಂಗುಲಿಕವಾಗಿ ಓಂಕಾರ ಉಚ್ಚಾರ ಮಾಡ್ತಾರೆ. ಈಗ ಸತತವಾಗಿ ಯಾರು ಅದನ್ನು ತಿಳಿತಾರೆ ಅವರಿಗೆ ಎಲ್ಲ ಕಾಮಗಳು ಪ್ರಾಪ್ತಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚಂದ ಹೇಳಿದ್ದೀನಿ ನಾನು ನೋಡ್ರಿ. ಧ್ಯಾನ ಧ್ಯಾನ ಕೊಡ್ರಿ. ಓಮ ಅವ್ರೆ ಆ ವೈಶ್ವಾನರ ಆದಿಮತ್ತು ಆಮೇಲೆ ಆ ಉಂಕರ್ ಪೂರ್ತಿ ಹೇಳ್ಬೇಕು. ಊಮ ಶಾರ್ಟ್ ಮಾಡ್ಬಿಟ್ರು ಅಲ್ಲಿ ಲಕ್ಷ ಇರ್ಬೇಕು. ಅಲ್ಲಿ ಹೇಳಿದ್ರು ಸರ್ವಾನ್ ಕಾಮಾನ್ ಆದಿಮ ಆದಿ ಪ್ರಥಮಶ್ಚ ಭವತಿ ಮಹತಾಂ ಯಃ ಏವಂ ವೇದ ಯಥೋಕ್ತಂ ಏಕತ್ವ ವೇದ ಇತ್ಯರ್ಥ. ಈ ಎರಡರಲ್ಲಿ ಏಕತ್ವವನ್ನು ಯಾವನು ತಿಳಿದಿರ್ತಾನೋ ಈ ಪ್ರಕಾರವಾಗಿ ಉಪಾಸನ ಮಾಡಿ, ಈ ಪ್ರಕಾರವಾಗಿ ಧ್ಯಾನ ಮಾಡಿ, ಈ ಪ್ರಕಾರ ಲಕ್ಷ್ಯ ಕೊಟ್ಟು, ಈ ಪ್ರಕಾರವಾದ ತಿಳುವಳಿಕೆ ಏನು ತಿಳುವಳಿಕೆ, ವೈಶ್ವಾನರ ಬೇರೆ ಅಲ್ಲ, ಅಕಾರರು ಬೇರೆ ಅಲ್ಲ, ಇವೆರಡೂ ಒಂದೇ ಅನ್ನೋಂಥ ಏಕತ್ವವನ್ನು ತಿಳಿದಂತ ಅವನು ಯಾವಾಗಿದ್ದಾನೋ ಅವನಿಗೆ ಎರಡು ಕಾಮಗಳು ಪ್ರಾಪ್ತಿ ಆಗೋದಕ್ಕೂ ಅವನು ತಿಳಿದಕ್ಕೂ ಲಾಜಿಕಲ್ ಕನೆಕ್ಷನ್ ಏನು? ಹಿಂಗೇನು ಮಾಡಿದ್ರೆ ಆಗೋದಿಲ್ಲ. ಅದು ಹೇಳಿದ್ರೆ ನಮ್ಗೆ ಲಾಜಿಕ್ ಹೋಗಿರ್ತದೆ. ವೈಶ್ವಾನರ ಯಾವ ಅಭಿಮಾನಿವ ಜಾಗೃತ ಆದಷ್ಟೊಳಗೆ ಎಷ್ಟು ಕಾಮಗಳವ? ಆ ಕಾಮನೆಗಳ ಒಡೆಯನೇ ಆಗಿದ್ದರಿಂದಾಗಿ ಎಲ್ಲ ಕಾಮಗಳನ್ನು ಪ್ರಾಪ್ತಿ ಆಗ್ತದೆ. ಅದ್ರ ಒಡೆಯ ಕಾಲ ಉಚ್ಚಾರದಿಂದಾಗಿ ಇವನು ಈ ವೈಶ್ವಿಕ ಈ ಜಗತ್ತಿಗೆ ಈ ಸೃಷ್ಟಿಗೆ ಒಡೆಯನಾಗಿದ್ದಾನೆ. ಗೊತ್ತಿಲ್ಲ ಎರಡನೇ ಕಲ್ಪ ಇವನ ಅಂತಾನೆ ಅನ್ನೋದು. ಒಂದ್ಸಲ ಒಂದಾನೊಂದು ಒಂದಾನೊಂದು ಕಲ್ಪದಲ್ಲಿ ಮುಂಬರುವ ಒಂದಾನೊಂದು ಕಲ್ಪದಲ್ಲಿ ನೆಕ್ಸ್ಟ್ ಯಾರು ಎರಡನೇ ಕಲ್ಪ ಎಷ್ಟು ಮಾಡಿರ್ತ ನೋಡ್ರಿ ಉಪವಾಸ. ಅವ್ರು ಹಿಂದೂ ಹೇಳ್ತಾರೆ ಮೂರು ಫಲ ಸಿಗ್ತವೆ. ಅದೇ ಯುಗ ಕೇಂದ್ರದಿಂದೆಲ್ಲ ಹೇಳಿಕ್ಕೆ ಆಗುದಿಲ್ಲ ಬೆಳಗ್ಗೆ ಎರಡು ಕ್ಲಾಸ್ ಹೋದ್ರೆ ಇದು ಸಿಗ್ತದೆ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತದೆ ಬರೀ ಚಂದ ಇರ್ತದೆ ನೋಡ್ಲಿಕ್ಕೆ ಅಂದೇವೆ. ಸೊ ರುಚಿಗ ನೀವು ಉಪನಿಷತ್ ಅಧ್ಯಯನ ಮಾಡ್ರಿ, ಇಲ್ಲಿ ನಿಲ್ಲಿಸ್ಬೇಡ್ರಿ, ಮುಂದೆ ಇದನ್ನು ಅಧ್ಯಯನ ಮಾಡ್ಕೊಂಡು ಅಂತ ಅವ್ರ ರುಚಿ ಹತ್ತಲಿಕ್ಕಾಗಿ ಮಧ್ಯಮದಲ್ಲಿ ಉಪನಿಷತ್ ಈ ಪ್ರಕಾರವಾದ ಅವಕಾಶವನ್ನ ಮಾಡಿಕೊಡ್ತದೆ. ಸ್ವಪ್ನ ಸ್ಥಾನ ತೈಜಸ ಉಕಾರ ಸ್ವಪ್ನ ಸ್ಥಾನ ತೈಜಸ ಉಕಾರ ದ್ವಿತೀಯ ಮಾತ್ರ ದ್ವಿತೀಯ ಮಾತ್ರ ಉತ್ಕರ್ಷಾತ್ ಉತ್ಕರ್ಷಾತ್ ಉಭಯತ್ವಾದ ಉಭಯತ್ವಾದ ಉತ್ಕರ್ಷತಿ ಉತ್ಕರ್ಷತಿ ಅವೈ ಅವೈ ಜ್ಞಾನ ಸಂತತಿ ಸಮಾನಶ್ಚ ಜ್ಞಾನ ಸಂತತಿ ಸಮಾನಶ್ಚ ಅಸ್ಯ ಬ್ರಹ್ಮ ವಿತ್ಕುಲೇ ಭವತಿ ಅಸ್ಯ ಬ್ರಹ್ಮ ವಿತ್ಕುಲೇ ಭವತಿ ನ ಅಸ್ಯ ಅಸ್ಯ ಅಬ್ರಹ್ಮ ವಿತ್ಕುಲೇ ಭವತಿ ಅಬ್ರಹ್ಮ ವಿತ್ಕುಲೇ ಭವತಿ ಯ ಏವಂ ವೇದ ಯ ಏವಂ ವೇದ. ಇವರ ಕುಲದಲ್ಲಿ ಬ್ರಹ್ಮ ಸಂಸ್ಕಾರ ಇಲ್ಲದೆ ಇದ್ದವರು ಹುಟ್ಟೋದಿಲ್ಲ. ಇವರ ಕುಲದಲ್ಲಿ ಯಾರು ಹುಡ್ತಾರೆ ಅವರೆಲ್ಲ ಯಾವ ಸಂಸ್ಕಾರ ಹುಡ್ತಾರೆ? ಬ್ರಹ್ಮ ಸಂಸ್ಕಾರ ಹುಡ್ತಾರೆ. ಬ್ರಹ್ಮ ಜ್ಞಾನ, ಬ್ರಹ್ಮ ವಿಚಾರ, ಬ್ರಹ್ಮ ಸಾಕ್ಷಾತ್ಕಾರ, ಹೌದು ಬ್ರಹ್ಮ ಜಿಜ್ಞಾಸ. ವೈದಿಕರಲ್ಲಿ ವೈದಿಕನ ಮನೆಯಲ್ಲಿಯೋ ವೈದಿಕನ ಮನೆ ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಮನೆ ಅಂದ್ರೆ ವಂಶ, ವಂಶ ಇದ್ದ ಹೋದ್ರೂ ಚಿಂತೆ ಇಲ್ಲ. ವೇದಗಳಲ್ಲಿ ವೇದಗಳನ್ನು ಕಲ್ತ್ಕೋಬೇಕು ಅನ್ನುವಂತ ಉತ್ಕಟವಾದ ಆಸಕ್ತಿ, ವೇದಗಳನ್ನು ಕಲ್ತ್ಕೊಳ್ಳಿಕ್ಕೆ ಆಗದೆ ಹೋದ್ರು ಚಿಂತೆ ಇಲ್ಲ, ಶಾಂತಿ ಪಾಠಗಳನ್ನ ಕಲ್ತ್ಕೋಬೇಕು ರುಚಿ, ರುದ್ರ ಪಾಠ ಕಲ್ತ್ಕೋಬೇಕು ಅಂತ ರುಚಿ. ಆದಿಲ್ಲದೆ ಅಂದ್ರೆ ಅಷ್ಟ ಹೋಯ್ತು. ವೇದ ಅಂತಾರೆ ಅದರಲ್ಲಿ ಆಸಕ್ತಿ. ಇವುಗಳಲ್ಲಿ ಯಾವುದೋ ಒಂದು ಆಸಕ್ತಿ ನಿಮ್ಮಲ್ಲಿ ಇದ್ದದ್ದು ಆದರೂ ಕೂಡ ನೀವು ವೈದಿಕ ಕುಲದಲ್ಲಿ ಹುಟ್ಟಿದಷ್ಟೇ ನಿಮಗೆ ಸೌಭಾಗ್ಯ. ಯಾಕೆ ಅದರ ಒಳ ಅಂತರಾರ್ಥ ಒಂದೇ, ವೈದಿಕ ಸಂಸ್ಕಾರಗಳನ್ನು ವೈದಿಕ ಸಂಸ್ಕಾರಗಳಿವೆ. ವೈದಿಕ ಸಂಸ್ಕಾರ ಅಂದ ತಕ್ಷಣನೇ ಯಜ್ಞಭವಿತಿದೆಯಾ ಅಂತ ನೋಡುವ, ಯಜ್ಞಭವಿತ ಇಟ್ಕೊಂಡು ಅದ್ರ ಬಗ್ಗೆ ತಾತ್ಸಾರ ತುಚ್ಛ ಭಾವದ ಪ್ರಶ್ನೆ ಇಲ್ಲ. ಇಲ್ಲಿ ಜಿಜ್ಞಾಸು ಕೂತ್ಕೊಂಡಾಗ ಇಮೋಷನಲ್ ಆಗಬಾರ್ದು. ಇಮೋಷನಲ್ ಆಗಿ ಜಿಜ್ಞಾಸ ಮಾಡಿದ್ದೆ ಅದು ಜಿಜ್ಞಾಸ ಆಗುವುದಿಲ್ಲ, ಅದು ಇನ್ನೊಂದು ಸೆಟ್ ಅಂದ ಪರಂಪರೆ. ಅದು ಸ್ವಲ್ಪ ಜಿಜ್ಞಾಸ ಮಾಡಬೇಕಾದ್ರೆ ಇಮೋಷನ್ಸ್ ಪಕ್ಕಕ್ಕೆ, ಆ ಇಮೋಷನ್ ಇವೆಲ್ಲ ಬರ್ತವೆ. ಜನಿವಾರ ಬರ್ತದೆ, ವಿಭೂತಿ ಬರ್ತದೆ, ನಾಮ ಬರ್ತದೆ, ಇವು ಬರ್ತವೆ, ಇವು ಬರ್ತವೆ, ಬರ್ತವೆ, ಅವೆಲ್ಲ ಇಮೋಷನ್ ಪಕ್ಕಕ್ಕೆ ಅವರವ್ರ ಕಲ್ಚರ್ ಆಗಿರೋದು ಮಾಡ್ಕೊಂಡು ಹೋಗ್ತಾರೆ. ಅಂಡರ್ ಕರೆಂಟ್ ಒಳಗಿರುವಂಥದ್ದು ಏನಿದೆ, ತತ್ವ ಏನಿದೆ? ಸಂಸ್ಕಾರ. ಎಲ್ಲಿ ಹುಟ್ಟಿದ್ರೆ ಏನಾಗ್ಬೇಕಾಗಲಿ ಸಂಸ್ಕಾರಕ್ಕೆ ಬೆಲೆ ಕೊಡ್ಬೇಕು. ಎಂಥವ್ರು ಎಂತವ್ರು ಇದ್ದಾರೆ ಗೊತ್ತಾ ನಿಮಗೆ, ಎಂಥದ್ದು ಯು ಕಾಂಟ್ ಇವನ್ ಇಮ್ಯಾಜಿನ್. ನಾವು ಇವತ್ತು ನಮ್ಗೆ ಯಾರಿಗೂ ಕೇಳಿಲ್ಲ, ಯಾರಿಗೂ ಕೇಳಿಲ್ಲ. ಆನೆಸ್ಟ್ ಆಯ್ತಿರ್ಲಿ, ನಿಮ್ ಜಾತಿ ಯಾವುದು, ನಿಮ್ ಕುಲ ಯಾವುದು, ನಿಮ್ ಗೋತ್ ಯಾವುದು, ನಿಮ್ ಹೆಸರು ಯಾವುದು, ಏನು ಕೇಳೋದಿಲ್ಲ. ಹಾಗೆ ಒಂದೊಂದ್ಸಲ 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ಅವ್ರು ಏನಾದ್ರೂ ಅಕಸ್ಮಾತ್ ಹೇಳಿದ್ರು ಅಂತಂದ್ರೆ ಧರಿದಸ್ ಅಂತ ಹೀಗೂ ಉಂಟೆ. ಇಂಥವರ ಕುಲದಲ್ಲಿ ಇಂಥವರು ಹುಟ್ಟುವ ಸಾಧ್ಯತೆ ಇದೆಯಾ ಅಂತ ನಮಗೆ ಆಶ್ಚರ್ಯ. ಅಂತ ಅಮೇಝಿಂಗ್ ಫ್ಯಾಮಿಲೀಸ್ಗಳು ನೋಡಿದ್ವಿ, ಅಂತ ಅಮೇಝಿಂಗ್ ವ್ಯಕ್ತಿಗಳನ್ನು ನೋಡಿದ್ವಿ. ಅದಕ್ಕೆ ಏನಕ್ಕೆ ಮಾತು ಕೊಡಬೇಕು ಅಂದ್ರೆ ಸಂಸ್ಕಾರ, ವೈದಿಕ ಸಂಸ್ಕಾರ ಅಂದ್ರೆ ಇದು ವೈದಿಕ ಸಂಸ್ಕಾರ. ಯಾರು ಅಂದ್ರೆ ಇಂಥವರ ಮನೆಯಲ್ಲಿ ವೈದಿಕ ಸಂಸ್ಕಾರಗಳನ್ನು ಇಟ್ಟುಕೊಂಡವರೇ ಹುಟ್ಟುತ್ತಾರೆ, ಪ್ರಾಮಿಸ್. ಅವನು ಆ ವೈಶ್ವಾಲರಾಗಿ ಉಪಾಸನ ಮಾಡುತ್ತಾನೆ, ಅವನು ತೇಜಸ್ಸನಾಗಿ ಉಪಾಸನ ಮಾಡುತ್ತಾನೆ, ಉಕಾರವನ್ನು ಉಪಾಸನ ಮಾಡುತ್ತಾನೆ. ಆ ಮೂಲಕವಾಗಿ ಅವನು ಏನು ಸುಕೃತ್ಯಗಳನ್ನು ಹೊಂದಿರ್ತಾನೋ ಅವುಗಳ ಫಲವಾಗಿ ಏನು ಎಲ್ಲಿ ಹುಡ್ತಾನ ಅವನು, ಅವನು ವೈದಿಕನಾಗಿರ್ತಾನೆ. ಅವನು ಹುಟ್ಟಿ ಬಂದಾಗ ವೈದಿಕನಾಗೇ ಹುಟ್ಟಿ ಬರ್ತಾನ ಅವನು, ವೈದಿಕ ಮನೆಯಲ್ಲೇ ಹುಟ್ಟಿ ಬರ್ತಾನೆ ಅಂತಲ್ಲ, ವೈದಿಕನಾಗೇ ಹುಟ್ಟಿ ಬರ್ತಾನ ಅವನು. ಆಗ ತನ್ನ ಸ್ವತಂತ್ರವನ್ನು ಮಾಡ್ಕೊಂಡು ಹೋಗ್ತಾನೆ. ಎಂತ ಅಮೇಝಿಂಗ್ ಚನ್ನಕೃಷ್ಣ ಇದ್ದಾನೆ ಇಲ್ಲಿ. ಚನ್ನಕೃಷ್ಣ ನಿಮ್ ಗೊತ್ತಲ್ಲ, ನಿಮ್ ಕೋಶನಾಗಿದ್ದಾರ ಅವನ ಉಪನಯನ ಮಾಡೋದು ನನಗೆ ಗೊತ್ತಿರ ಕೊಟ್ಟೆ ತುಂಬಾ ಹೋಗ. ಅವನು ನೋಡ್ರಿ ಜನ 8,000 10,000 ನೆಕ್ಸ್ಟ್ ಯಾರಿದ್ದಾರೆ ಆ ಶ್ರೀರಂಗಪಟ್ಟಣದ ವೆರಿ ಫೇಮಸ್ ಗೋಪಾಲ್ ಜೈಸ್ ಅವರ ರೈಟ್ ಹ್ಯಾಂಡ್ ಅವರಿಗೂ ಇದ್ದಾರೆ. ಎಷ್ಟು ಬರ್ತಾರೆ ಅವರಿಗೆ ಅವರು ವರ್ಷ 25-30,000 ರೂಪಾಯಿ ಅನಾಥಾಶ್ರಮ ಕೊಡ್ತಾರೆ. ಅವರು ಹೆಸರು ನಾನು ಅವರಿಗೆ ರೈಟ್ ಹ್ಯಾಂಡ್ ಇಲ್ಲ, ಅವರು ಗೋಪಾಲ್ ಜೋಶಿ ರೈಟ್ ಹ್ಯಾಂಡ್, ಕೊಪ್ಪಳ ಜೋಶಿ ರೈಟ್ ಹ್ಯಾಂಡ್. ನೀವು ಸೈಲೆಂಟ್, ನಾವು ಸೈಲೆಂಟ್, ನಮ್ಗೇನಾಗಬೇಕಾಗಿದೆ? ಅವ ಯಾವ ಮನೆಯಲ್ಲಿ ಹುಟ್ಟಿದ್ರೇನೋ, ಏನಾಗುತ್ತಿದ್ರು, ಅವ್ನಿಗೇನಾಗಬೇಕಾಗಿದೆ? ಅವರ ತಂದೆ ತಾಯಿ ಅಣ್ಣ ಅತ್ತಿಗೆ ಎಲ್ಲ ಕೊಡಿತಾ ಬಿದ್ದಾರೆ ನಿಮ್ಮ ಮನೆಯಲ್ಲಿ. ನೀವು ಹೋಗಿದ್ದೆ ನಮ್ದೆ ಒಂದ್ಸಲ ವಿಷಯ ಬಿಟ್ಕೊಡಿದ್ದೆ. ಸರ್, ನಾನು ಯಾಕೆ ಮಾತಾಡ್ತಂದ್ರೆ ಅವನು ವೈದಿಕ ಸಂಸ್ಕಾರಗಳನ್ನು ಪಡಿತಾನೆ, ವೈದಿಕ ಸಂಸ್ಕಾರಗಳನ್ನು ಇಟ್ಕೊಂಡೇ ಹುಟ್ಟಿ ಬರ್ತಾನೆ. ಅವನ ಕುಲದಲ್ಲಿ ಅಬ್ರಹ್ಮರು ಯಾರು ಹುಟ್ಟೋದು? ಯಾರ ಕುಲದಲ್ಲಿ? ಆ ಉಪಾಸಕನ ಕುಲದಲ್ಲಿ ಅಬ್ರಹ್ಮರು ಯಾರು ಹುಟ್ಟೋದಿಲ್ಲ. ಸೊ ಎನಿ ಒನ್ ಕ್ಯಾನ್ ಡೂ ದಿಸ್ ಉಪಾಸನ. ಅದಕ್ಕೆ ಯೋಗಾಸನಗಳು ಅದನ್ನು ಮೂಲ ಹಾಕಿಬಿಟ್ಟು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ ಜೈ. ಜೈ ಶ್ರೀ ದಯಾನಂದ ಜೀ. ಜೈ ಶ್ರೀ ದಯಾನಂದ.